ಇದು ಆಕಾಶವಾಣಿಯ ಭದ್ರಾವತಿ ಕೇಂದ್ರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾ ಹರ್ಟ್ಸ್. ಈಗ ವೇಳೆ 5:30:25. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿದ್ಯಾದೇವಿ ಬಿಎಸ್ ಮಾಡುವ ನಮಸ್ಕಾರಗಳು. ಇದೀಗ ಕೇಳಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಪೌಷ್ಟಿಕ ಕೈತೋಟ ಅಭಿಯಾನವನ್ನು ಆಗಸ್ಟ್ 15 ಅಕ್ಟೋಬರ್ 15 ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಶಾಲಾ ಕಾಲೇಜು, ವಸತಿ ನಿಲಯ, ಆಸ್ಪತ್ರೆಗಳ ಆವರಣಗಳಲ್ಲಿ ಪೌಷ್ಟಿಕ ತೋಟದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಕಾಮಗಾರಿ ಅನುಷ್ಠಾನ ಮೂಲಕ ಉತ್ತೇಜನ ನೀಡಲಾಗಿದೆ. ಈ ಅಭಿಯಾನದ ಉದ್ದೇಶಗಳು ಅಕ್ಷರ ದಾಸೋಹಕ್ಕೆ ಪೂರಕವಾಗುವಂತೆ ಪೌಷ್ಟಿಕಾಂಶಯುಕ್ತ ತಾಜಾ ತರಕಾರಿ ಮತ್ತು ಸೊಪ್ಪುಗಳನ್ನು ಒದಗಿಸುವುದು, ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಕಡಿಮೆ ಮಾಡುವುದು, ಮಕ್ಕಳಲ್ಲಿ ತರಕಾರಿ ಮತ್ತು ಔಷಧಿ ಬೆಳೆಗಳ ಬಗ್ಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಪ್ರಾಯೋಗಿಕ ತರಬೇತಿ, ಶಾಲಾ ಆವರಣವನ್ನು ಕೈತೋಟದಿಂದ ಸುಂದರ ವಾತಾವರಣವಾಗಿ ನಿರ್ಮಿಸುವುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಬಹುದು. ಇದು ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಇವರ ಪ್ರಕಟಣೆ. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಅಡಿಕೆ ಮತ್ತು ಕಾಫಿ ಕೃಷಿ ಕುರಿತು ಶ್ರೀ ಹೆಚ್ಜಿ ವೆಂಕಟೇಶ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಹೆಚ್ಜಿ ವೆಂಕಟೇಶ್ ಅವರಿದ್ದಾರೆ. ಜಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಕಂಡ ಅತ್ಯಂತ ಸಜ್ಜನ ರಾಜಕಾರಣಿಗಳು, ಈ ಭಾಗದ ಒಂದು ಬಹುಮಾನ್ಯತರೂ ಆದಂತಹ ಗೋವಿಂದೇಗೌಡರು. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಬಹಳ ಜನ ಉಪಾಧ್ಯಾಯರುಗಳು ಇವತ್ತೇನು ಕೆಲಸದಲ್ಲಿ ಇದ್ದಾರೆ ಅವರು ನಿಮ್ ತಂದೆ ಹೆಸರನ್ನ ಹೇಳ್ಕೊಂಡೇ ಊಟ ಮಾಡ್ತಾರೆ. ಬಹುಶಃ ನನಗನ್ಸೋದೇನು ಅಂತಂದ್ರೆ ಈ ಒಂದು ಕೌನ್ಸೆಲಿಂಗ್ ಸಿಸ್ಟಮ್ ಮೂಲಕ ಶಿಕ್ಷಕರನ್ನ ಆಯ್ಕೆ ಮಾಡೋ ಪದ್ಧತಿಯನ್ನ ಗೋವಿಂದೇಗೌಡರ ಜಾರಿಗೆ ತಂದಿದ್ದು ಅಂತ. ಹೌದು ಫಾದರ್, 94ನಲ್ಲಿ ಲಾಸ್ಟ್ ಟೆನ್ಯೂರ್ ಆಫ್ ಅವರ ರಾಜಕೀಯ ಏನಿತ್ತು, ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತ್ತು. ಆ ಟೈಮ್ನಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಅತ್ಯಂತ ಪಾರದರ್ಶಕವಾದಂತ ಒಂದು ಆಡಳಿತವನ್ನು ಕೊಡಲಿಕ್ಕೆ ಅವಕಾಶ ಆಯಿತು. ಅವರ ಟೈಮ್ನಲ್ಲಿ ಹೆಚ್ಚು ಕಮ್ಮಿ 110,000 ಜನ ಟೀಚರ್ಸ್ಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ಜನ ಜ್ಞಾಪಿಸ್ಕೊಡ್ತಾರೆ, ಯಾಕಂದ್ರೆ ಅವ್ರು ಯಾವುದೇ 1 ಪೈಸೆ ಲಂಚನು ಕೊಡಲಿಲ್ಲ. ಇಲ್ಲೊಂದು ಕಡೆ ಜನಗಳಲ್ಲಿ ಆ ಒಂದು ಕೃತಜ್ಞತ ಮನೋಭಾವ ಇದೆ, ಸಂತೋಷದಲ್ಲಿ ಎಲ್ಲೇ ನಾವು ಸಿಕ್ಕಿದ್ರು ಬಹಳ ಚೆನ್ನಾಗಿ ಎಂಡೋಸ್ ಮಾಡ್ತಾರೆ. ಅದ್ರ ಅದೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಗೋವಿಂದೇಗೌಡರ ಕುಟುಂಬದಿಂದ ತಾವು ಬಂದಿದ್ದೀರಿ, ಸಾಮಾನ್ಯವಾಗಿ ಏನಾಗತ್ತೆ, ಯಾವನೊಬ್ಬ ಪೋಲಿ ಬಿದ್ದು ಹೋಗಿದ್ದ ಅಂತ ಇಟ್ಕೊಳ್ಳಿ, ಯಾವೊಂದು ಕತೆ ಇಷ್ಟೇ ಮರಯ ಅಂತ ಅಂದ್ಬಿಡ್ತಾರೆ. ಬಟ್ ಆ ಸಜ್ಜನ ರಾಜಕಾರಣಿಯ ಮಗನಾಗಿ ನೀವು ಆ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳದೇ ಇದ್ರೆ ಸಮಾಜ ನಿಮ್ಮನ್ನ ಬೇರೆ ರೀತಿಯಾಗೇ ನೋಡುತ್ತೆ, ಆ ಮೆಟ್ಲಿಂದ ನೀವು ಕೆಳಗಿಳಿಯಕ್ ಆಗಲ್ಲ. ಈ ಒಂದು ಸಂಕಷ್ಟಗಳನ್ನು ಹೇಳ್ತಾ ಹೋಗಿ. ಸಂಕಷ್ಟ ಅಂತ ಏನಿಲ್ಲ, ಇದರಲ್ಲಿ ತಂದೆ ನೋಡ್ಕೊಂಡೇ ನಾವು ಬೆಳ್ಕೊಂಡು ಬಂದಿರೋದು, ಅವರ ಆದರ್ಶ ಅದನ್ನೆಲ್ಲ ನಾವು ಇವತ್ತಿಗೂ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಕರಪ್ಷನ್ ಬಗ್ಗೆ ಅವ್ರ ಡೆಡ್ ಅಗೇನ್ಸ್ಟ್, ಜೀವನದಲ್ಲಿ ತುಂಬಾ ಮೌಲ್ಯಗಳನ್ನ ಇಟ್ಕೊಂಡು ಬಂದವರು. ಆಡಂಬರವಾದಂತ ಜೀವನ ಅವರಲ್ಲಿ ಇಲ್ಲ. ಎಲ್ಲೊಂದು ಕಡೆ ನನ್ನಲ್ಲಿ, ಯಾಕಂದ್ರೆ ನನ್ನ ಒಂದು ಸ್ನೇಹಿತರ ಒಂದು ಒಡನಾಟದಿಂದ ಸ್ವಲ್ಪ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಿರಬಹುದು. ಬಟ್ ಆ ತಂದೆಯವರು ಬಹಳ ಒಂದು ಪ್ರಿನ್ಸಿಪಲ್ ಲೈಫ್ ಅನ್ನ ಲೀಡ್ ಮಾಡಿದ್ರು. ಅದು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಇದೆ. ಅದನ್ನ ನಾನು ನೆಕ್ಸ್ಟ್ ಜನರೇಷನ್ಗೂ ನಾವು ಅದನ್ನ ಟೀಚ್ ಮಾಡಿದೀವಿ. ಯಾಕಂದ್ರೆ ಆಲ್ರೆಡಿ ಐ ಆಮ್ ಎ ಸೀನಿಯರ್ ಸಿಟಿಸನ್, ಹಾಗಾಗಿ ನೆಕ್ಸ್ಟ್ ನಮ್ಮ ಜನರೇಷನ್ಗೂ ಅದನ್ನ ಎಲ್ಲ ಬೆಳೆಸ್ಕೊಂಡು ಹೋಗಿ ಅಂತೇಳಿ. ನಿಮ್ ತಂದೆಯವರಿಂದ ನೀವು ಕಲಿತಂತ ಮುಖ್ಯವಾದ ಪಾಠ ಏನು? ಅವ್ರು ನಿಮ್ಮನ್ನ ಕೂಡಿಸ್ಕೊಂಡು ಮಾತಾಡ್ತಾ ಇದ್ದಂತಹದ್ದು, ಮತ್ತೆ ಅವರು ನಿಮಗೆಲ್ಲ ಹೀಗೆಲ್ಲ ಹೀಗಿರಬೇಕು ಅಂತ ಹೇಳಿ ಒಂದು ಮಾದರಿಯಾಗಿ ಒಂದು ಹೇಳ್ಬೇಕಂತ ಹೇಳಿದ್ರೆ, ಅವರು ಜೀವನದಲ್ಲಿ ನನಗೆ ಕೊನೆಯವರೆಗೂ ಅದನ್ನು ಹೇಳ್ಕೊಂಡು ಬಂದಿದ್ರು, ಮನುಷ್ಯನಿಗೆ ಯೌವನ, ಅಧಿಕಾರ ಮತ್ತೆ ಸಂಪತ್ತು, ಇದು ಮೂರರಲ್ಲಿ ಯಾವ್ದಾದ್ರು ಒಂದಿದ್ರೆ ಮನುಷ್ಯ ಬಹಳ ಕೇರ್ಫುಲ್ ಆಗಿ ಲೈಫಲ್ಲಿ ಇರಬೇಕು ಅಂತೇಳಿ. ಕೆಲಸದಲ್ಲಿ ಮನುಷ್ಯನಿಗೆ ಮೂರು ಸಿಕ್ಬಿಡತ್ತೆ, ಅವಾಗ ಬಹಳ ಕೇರ್ಫುಲ್ ಆಗಿರ್ಬೇಕಂತ. ಅದು ಯಾವತ್ತು ನನ್ನಲ್ಲೇ, ಅದು ನನ್ನ ತಲೆನಲ್ಲಿ ಯಾವತ್ತೂ ಇದೆ. ಸೊ ಅದು ನನ್ನ ಜೀವನದಲ್ಲಿ ಎಲ್ಲೋ ಒಂದು ನನಗೆ ತುಂಬಾ ಇಂಪ್ಯಾಕ್ಟ್ ಮಾಡಿರುವಂತ ಒಂದು ಸಂಗತಿ. ಅದು ಹೇಗೆ ಇಂಪ್ಯಾಕ್ಟ್ ಆಯ್ತು ಹೇಳಿ ಸರ್. ಇಂಪ್ಯಾಕ್ಟ್ ಅಂದ್ರೆ ನಾನು ಮೂರು ನೋಡಿದ್ದೀನಿ. ಅಧಿಕಾರವನ್ನು ತಂದೆಯವ್ರ ಮುಖಾಂತರ ಇದ್ದಾಗ ಏನು ಅದನ್ನು ನೋಡಿದ್ದೇನೆ. ಯೂತ್ ಇತ್ತು ನನ್ನ ಹತ್ರ, ಬಹಳ ಯಂಗ್ ಆಗಿದ್ದೆ. ಜೊತೆ ಸಂಪತ್ತು ಏನು ಕಷ್ಟಪಟ್ಟಂತ ದುಡ್ಡುಗಳು ಅದ್ರಲ್ಲಿ ಯಾವ್ದೇ ತರದ ಇದಿರ್ಲಿಲ್ಲ. ಬಟ್ ಅದು ಇದ್ದಾಗ ನಾವು ಬ್ಯಾಲೆನ್ಸ್ಡ್ ಆಗೇ ಇದ್ದು. ನಾವು ಎಲ್ಲೂ ನಾವು ಆ ದರ್ಪವನ್ನು ತೋರಿಸ್ಲಿಕ್ಕೆ ಹೋಗಿಲ್ಲ, ಎಲ್ಲೂ ಆ ಅಹಂಕಾರ ಮಾಡ್ಲಿಕ್ಕೆ ಹೋಗಿಲ್ಲ. ಇವತ್ತು ನಾವು ಅದನ್ನೇ ರೂಢಿಸ್ಕೊಂಡು ಬಂದಿದ್ದೀವಿ. ನರಸಿಂಹರಾಜಪುರ ತಾಲೂಕಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಜನಗಳು ನಿಮ್ಮ ಹತ್ರ ಬಂದು ಹೇಳ್ಕೊಡ್ತಾ ಇರ್ತಾರೆ, ಈ ತರ ಕಷ್ಟ ಇದೆ ಕಣ, ಈ ತರ ಮಾಡಬೇಕು, ಆ ತರ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಒಂದು ಅವರ ಮನಸ್ಸನ್ನ ಗೆದ್ದು ಅವರಿಗೆ ಸಮಾಧಾನ ಮಾಡೋ ರೀತಿ ಒಂದಾದ್ರೆ, ಇನ್ನೊಂದು ರೀತಿಯಲ್ಲಿ ಅವರಿಗೆ ಏನು ಕೆಲಸ ಆಗಬೇಕು ಅದನ್ನು ಅವ್ರ ಜೊತೆಗೆ ಕರ್ಕೊಂಡೋಗಿ ಸರ್ಕಾರದ ಮಟ್ಟದಲ್ಲಿರಬಹುದು ಅಥವಾ ಅಧಿಕಾರಿಗಳ ಮಟ್ಟದಲ್ಲಿರಬಹುದು, ಇದನ್ನು ಮಾಡೋ ಅಂತ ಒಂದು ಕ್ರಮವೂ ಇರುತ್ತೆ. ಸೊ ನೀವು ಹೇಗೆ ನಿಮ್ಮ ಸಮಯನ ಹೊಂದಿಸ್ಕೋತೀರಿ ಅಂತ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದೀನಿ. ಸೊ ಅದನ್ನು ಒಂದು ಪಾರ್ಟ್ ಇದೆ. ಜೊತೆಯಲ್ಲಿ ಸಾರ್ವಜನಿಕರ ಒಂದು ಕುಂದುಕೊರತೆಯೂ ನನಗೆ ಬರುತ್ತೆ. ಬಂದಂತ ಸಂದರ್ಭದಲ್ಲಿ ಕನ್ಸರ್ನ್ ಅಫಿಷಿಯಲ್ಸ್ಗೆ ನಾನು ಮನದಟ್ಟಾಗೋ ಥರದಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಒಂದು ಫೋನ್ ಮಾಡಿ ಫೋನ್ ಮುಖಾಂತರ ಹೇಳುವಂಥದ್ದು ಇದನ್ನು ಬೆಳೆಸ್ಕೊಂಡಿದ್ದೀನಿ. ನಾನು ಯಾರ ಸಮಸ್ಯೆಗಳು ಬಂದು ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟೇ ಇರ್ಬೋದು, ಫಾರೆಸ್ಟೇ ಇರ್ಬೋದು, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟೇ ಇರ್ಬೋದು. ಹೆಚ್ಚಾಗಿ ನನ್ನ ಕಾರ್ಯಕ್ಷೇತ್ರ ಕೊಪ್ಪ ಆಗಿರೋದ್ರಿಂದ ಕೊಪ್ಪದ ಸುತ್ತಮುತ್ತಿನ ಜನಗಳು ಹೆಚ್ಚಾಗಿ ಬರ್ತಾರೆ ನನಗೆ. ಯಾಕಂದ್ರೆ ಶೃಂಗೇರಿ ಕ್ಷೇತ್ರ ಅನ್ನೋದೇನಿದೆ ಅದು 3 ತಾಲೂಕುಗಳನ್ನು ಹೊಂದಿದೆ, ಶೃಂಗೇರಿ, ಕೊಪ್ಪ ಮತ್ತು ಯನ್ನಾಪುರ. ನಾನು ವಾಸ್ತವ್ಯ ಇರುವಂತದ್ದು ಕೊಪ್ಪದಲ್ಲಿ. ಹಾಗಾಗಿ ಕೊಪ್ಪ ಸುತ್ತಮುತ್ತಿನ ಜನಗಳು ಬರ್ತಾರೆ, ಅದಕ್ಕೆ ನಾನು ಸ್ಪಂದನೆಯನ್ನು ಮಾಡ್ತಾ ಇದ್ದೆ. ನಿಮ್ಮ ಒಂದು ಮಕ್ಕಳು ಅಂದ್ರೆ 3ನೇ ತಲೆಮಾರು ಗೋವಿಂದೇಗೌಡರನ್ನ ಬಿಟ್ಟರೆ ಅವರಿಗೆ ಅಜ್ಜನ ಬಗ್ಗೆ ಯಾವ ಒಂದು ರೀತಿ ಬೇರೆ ಜನಗಳು ಹೇಳಿದ್ದನ್ನ ಕೇಳಿ ಇದ್ ಮಾಡ್ತಾ ಇದ್ದಾರೋ, ಅಥವಾ ಅವರಲ್ಲಿ ಆ ಮೌಲ್ಯಗಳನ್ನ ನೀವೇ ತುಂಬಿದ್ದೀರೋ, ಅಜ್ಜ ಆದ ಹಾಗೆ ನೀವಿರಬೇಕು ಅಂತ? ಈಗ ನಾನು ತುಂಬಕ್ಕಿಂತ ಹೆಚ್ಚಾಗಿ ಮಕ್ಕಳು ಬಹಳ ಹತ್ತಿರದಿಂದನೇ ನೋಡಿದ್ದಾರೆ. ಅವ್ರು ಬಹಳ ಹತ್ತಿರದಿಂದನೇ ನೋಡಿರೋದ್ರಿಂದ ಅವ್ರದ್ದು ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ನಾನು ಹೇಳಕ್ಕಿಂತ ಚೆನ್ನಾಗಿ ಮನದಟ್ಟಾಗಿದ್ದಾರೆ ನೋಡಿ. ಯಾಕಂದ್ರೆ ಅವರ ಒಡನಾಟದಲ್ಲೇ ಇದ್ದಂಥವ್ರು, ಮೊಮ್ಮಕ್ಕಳು ಅಂತೇಳಿ ಬಹಳ ಪ್ರೀತಿ ತಂದೆಯವರಿಗೆ. ಮಾತಿನ ಶೈಲಿ, ಜನಗಳ ಜೊತೆಯಲ್ಲಿ ಅವ್ರು ಸ್ಪಂದನೆ ಮಾಡುವಂಥ ರೀತಿ, ಮತ್ತೆ ಬೇರೆಯವ್ರಿಗೆ ಇತರರಿಗೆ ಕೊಡುವಂಥ ಗೌರವಗಳು ಉತ್ತಮವಾಗಿ ಇತ್ತು. ಸರ್, ಇಷ್ಟೆಲ್ಲ ಆಯ್ತು, ನೀವು ಕೃಷಿನಲ್ಲಿ ತೊಡಗಿಸ್ಕೊಂಡ್ರಿ, ಎಷ್ಟು ಎಕರೆ ತೋಟ ಏನಾರ ಇದೆ, ಮತ್ತೆ ಕೃಷಿನಲ್ಲಿ ಏನು ನವನಾವೀನ್ಯತೆನ ಏನು ಕಂಡಿಟ್ಕೊಂಡಿದ್ದೀರಿ? ಬಹಳ ಏನು ಸೈಂಟಿಫಿಕ್ ಅಂತ ನಾನೇನು ಹೇಳಕ್ಕೋಲ್ಲ. ಒಂದು ಹೆಚ್ಚು 120 ಎಕರೆಯ ಒಂದು ಬೌಂಡ್ರಿ, ತೋಟದ ಬೌಂಡ್ರಿ ಇದೆ. ಮೇಜರ್ ಕೃಷಿ ನಮ್ದು ಕಾಫಿ. ಕಾಫಿನಲ್ಲೇ ರೋಬಸ್ಟನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರುವಂತಹ ಹನಿ ನೀರಾವರಿ ಏನಿದೆ ಅದರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ನಮ್ದೆಲ್ಲ ಈ ಬ್ಲಾಸಮ್ ಶವರ್ ಅಂತ ಏನು ಕಾಫಿಗೆ ಬರುತ್ತೆ ಅದು ಕರೆಕ್ಟ್ ಟೈಮಿಗೆ ಬರೆದಿತ್ತು ಇರುವಂಥದ್ದೇ ಜಾಸ್ತಿ. ಅಪರೂಪಕ್ಕೆಲ್ಲ ಒಂದೊಂದು ಒಳ್ಳೆ ಟೈಮ್ಲಿ ಬ್ಲಾಸಮ್ ಶವರ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ನೀರಾವರಿ ಮುಖಾಂತರನೇ ಅದನ್ನು ಇರಿಗೇಟ್ ಮಾಡಿ ಅದಕ್ಕೆ ಕೊಡುವಂತ ಬ್ಯಾಕಿಂಗು ಇವನ್ನೆಲ್ಲ ಹನಿ ನೀರಾವರಿ ಮುಖಾಂತರನೇ ಮಾಡ್ತೀವಿ. ಅದಕ್ಕೆ ಫುಲ್ಲಿ ಎಕ್ವಿಪ್ಡ್, ನಮ್ದು ಎಂಟೈರ್ ಏರಿಯಾ ಏನಿದೆ ಅದು ಫುಲ್ಲಿ ಎಕ್ವಿಪ್ಡ್ ವಿತ್ ಇರಿಗೇಷನ್ ಬೇಸಿಕ್ ಆಗೋದು. ಪ್ಲಸ್ ಒಂದು ಸ್ವಲ್ಪ ಒಂದು 10 ಎಕರೆ ಅಡಿಕೆನೂ ಇದೆ ನಮ್ದು, ಅಡಿಕೆ ಕೃಷಿನೂ ಮಾಡ್ಕೊಂಡ್ ಬಂದಿದ್ದೀವಿ. ಬಟ್ ಆದರೆ ಮಲೆನಾಡಿನಲ್ಲಿ ಸ್ಪೆಷಲಿ ಕೊಪ್ಪ ತಾಲೂಕಿನಲ್ಲಿ ನಿಮಗೆ ಹಳದಿ ಎಲೆ ರೋಗದ ಒಂದು ಸಮಸ್ಯೆ ಕಾಣ್ತಾ ಇದೆ. ಅದು ಎಲ್ಲಿ ಅಂತಂದ್ರೆ ನಮಗೆ ನಮ್ಮ ತೋಟನ ಬಂದು ಒದಿತಾ ಇದೆ, ಆ ಸ್ಥಿತಿನಲ್ಲಿದೆ. ಸೊ ಎಲ್ಲೋ ಒಂದ್ ಕಡೆ ಅದಕ್ಕೆ ರೆಮಿಡಿನೂ ಇಲ್ಲ, ಎಲ್ಲೊಂದ್ ಕಡೆ ಬಹಳ ಕಷ್ಟವಾಗಿ ರೈತರುಗಳು ಇದನ್ನ ಬಹಳ ಕಷ್ಟಪಡ್ತಾ ಇದ್ದಾರೆ. ವಿಜ್ಞಾನಿಗಳು ಅನೇಕ ರೀತಿಯಿಂದ ಪ್ರಯತ್ನ ಪಡ್ತಾನೆ ಇರ್ತಾರೆ ಈ ಗಿಡಗಳಿಗೆ ಬಾಧಿಸುವಂತಹ ರೋಗಗಳಿಗೆ ಔಷಧಿಯನ್ನ ಕಂಡುಹಿಡಿಬೇಕು ಅಂತೇಳಿ. ಈ ರೋಗಗಳು ಹೊಸ ಹೊಸ ರೂಪದಲ್ಲಿ ಬರ್ತಾ ಇರತ್ತಲ್ಲ, ಇದು ಒಂದ್ ರೀತಿ ಶಾಪನೋ ಅಥವಾ ಹೇಗೆ ಅಂತ? ಅದೇ ಇದು ಕೇಳಿದ ತಕ್ಷಣ ವೈರಲ್ ಡಿಸೀಸ್ ಅಂತಾರೆ. ಇದಕ್ಕೆ ನನಗೆ ಗೊತ್ತಿದ್ದಾಗೆ ನಾನು ಸಣ್ಣ ಹುಡುಗ ಇದ್ದಾಗಲೂ ಸಹಿತ ಇದು ಕೊಪ್ಪ ತಾಲೂಕಿನ ಮೇಗಂದ ಹೋಬಳಿನಲ್ಲಿ ಇತ್ತಿದ್ದು. ಅವರು ಫಾದರು ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಎಲ್ಲ ಆಗಿದ್ರು. ಅವಾಗ ಈ ಸಮಸ್ಯೆಗಳು ಅಲ್ಲಿಗೆ ಮಾತ್ರ ಕನ್ಫೈನ್ ಆಗಿತ್ತು, ಬಹಳ ವ್ಯಾಪಕವಾಗಿ ಹರಡಿರಲಿಲ್ಲ. ಅವಾಗಿಂದನೂ ಸೈಂಟಿಸ್ಟ್ ಅದ್ರ ಬಗ್ಗೆ ವರ್ಕ್ ಮಾಡ್ತಾನೆ ಇದ್ದಾರೆ. ಇವತ್ತಿನವರೆಗೂ ಅದಕ್ಕೆ ರೆಮಿಡಿ ಕಂಡು ಹುಡುಕ್ಲಿಕ್ಕೆ ಆಗಿಲ್ಲ ಅವ್ರ ಹತ್ರ. ಎಲ್ಲೋ ಲಿಫ್ಟ್ ಡಿಸೀಸ್ ಏನಿದೆ ಅದಕ್ಕೆ ಇವತ್ತಿಗೂ ರೆಮಿಡಿ ಕಂಡು ಹಿಡಿಲಿಕ್ಕೆ ಆಗಿಲ್ಲ. ಇದೇನಾಗಿದೆ, ರೈತರುಗಳು ನಾವು ಇದರಲ್ಲಿ ಜೀವನ ಮಾಡ್ಬೇಕಂತೇಳಿ ಅದು ಅಡಿಕೆ ತೋಟ ಹೋದ್ಮೇಲೆ ಪುನಃ ಕೆಲವರು ಸಸಿ ನೆಡ್ತಾರಲ್ಲಿ, ನೆಟ್ಟು ಕೆಲವು ವರ್ಷಗಳವರೆಗೂ ಅಟ್ಲೀಸ್ಟ್ ಒಂದು ರಿಲೀಫ್ ಇರುತ್ತೆ. ಪುನಃ ಅದೊಂಥರ ಈಗ ರೈತರ ಸ್ಥಿತಿನೇ ಆತರ ಏನೋ, ನಾವು ಕಷ್ಟಪಡೋದೇ ಇರೋದು. ನಮಗೆ ಆ ಗಿಡ ನಾವು ಹೋದ ತಕ್ಷಣ ಪುನಃ ಗಿಡ ನೆಟ್ಟು ಒಂದು 10-15 ವರ್ಷ ಅದರಲ್ಲಿ ಕ್ರಾಪ್ ತೆಗೆದು ಪುನಃ ಅದಕ್ಕೆ ಪುನಃ ಎಫೆಕ್ಟ್ ಆಗುತ್ತೆ. ಆ ಸೈಕಲ್ಲು ಪಡೆಯತ್ತಿರೋದ್ರಲ್ಲಿ ಆಗಿದೆ. ಕಾಫಿ ಅಂತ ಹೇಳಿದ್ರಿ ಒಂದು ಕಾಲದಲ್ಲಿ, ಕಾಫಿ ಪ್ಲಾಂಟರ್ ಅಂತ ಹೇಳಿದ್ರೆ 20 ವರ್ಷದ ಕೆಳಗಡೆ ಏ ಅವ್ರನ್ನ ಮಾತಾಡ್ಸಂಗಿಲ್ಲ ಅಂತ ಹೇಳ್ತಿದ್ರು. ನಿಜವಾಗಿ ಇವತ್ತಿನ ದಿನಮಾನದಲ್ಲಿ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ನಿಜವಾಗಿ ಈ ಭಾಗದ ಜನರು ಕಾಫಿ ಬೆಳೆಗಾರರು ಯಾವ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ? ಸರ್, ಬೇಸಿಕ್ ಆಗಿ ನಿಮಗೆ ಕಾಫಿನಲ್ಲಿ ಇರುವಂತದ್ದು ಲೇಬರ್. ಲೇಬರ್ ಇಸ್ ಎ ಬಿಗ್ ಪ್ರಾಬ್ಲಮ್. ಆ ಎಫಿಷಿಯನ್ಸಿ ಅನ್ನೋದು ಒಂದು ಇಲ್ವೇ ಇಲ್ಲ, ಲೇಬರ್ ನಾಟ್ ಅವೈಲಬಲ್ ಆಲ್ಸೋ. ಹಿಂದೆ ಎಷ್ಟು ಸಿಸ್ಟಮ್ಯಾಟಿಕ್ ಇತ್ತಂದ್ರೆ ನನಗೆ ಗೊತ್ತಿದ್ದಾಗೆ ನಾವು ಸಣ್ಣಕ್ಕಿದ್ದಾಗ ಸೊ ಅದಕ್ಕೊಂದು ಸಿಸ್ಟಮ್ ಇದೆ. ಬಂದ ತಕ್ಷಣ ಒಂದು ರೋಲ್ ಕಾಲ್ ಮಾಡ್ತೀವಿ, ಎಷ್ಟು ಜನ ಬಂದಿದ್ದಾರೆ, ಯಾರ್ಯಾರು ಇದ್ದಾರೆ ಅನ್ನೋದೊಂದು ಹಾಜರಿ ಹಾಕುವಂಥದ್ದು. ಅದು 7:30 ಮುಗಿತಾ ಇತ್ತು, ಮಧ್ಯದಲ್ಲಿ ಒಂದು 30 ಮಿನಿಟ್ ಮಾತ್ರ ಬ್ರೇಕ್ ಕೊಡ್ತಾ ಇದ್ದು, ಆಮೇಲೆ 4:00 ತನಕ ಕೆಲಸ ಮಾಡಿಸಿ 8 hours ವರ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದು. ಅವತ್ತು ಲೇಬರ್ ಮೆಂಟಾಲಿಟಿ ಯಾವ ಥರ ಇತ್ತು ಅಂತಂದ್ರೆ ಒಂದು ಕೆಲಸ ಮಾಡಬೇಕು, ಒಂದು ನಿಯತ್ತಲ್ಲಿ ದುಡಿಬೇಕು ಅನ್ನೋದಿತ್ತು. ಇವತ್ತು ಆ ಥರದಲ್ಲಿ ಇವತ್ತು ಏನೇ ಲೇಬರ್ಸ್ ವರ್ಕ್ ಮಾಡೋದಿತ್ತು ದುಡ್ಡಿಗೋಸ್ಕರ ಕೆಲಸ ಮಾಡೋ ಸ್ಥಿತಿಗೆ ಬಂದಿದೆ. ಭಾಳ ತಲೆ ಬಿಸಿ ಅಂತ ಹೇಳ್ತಾರೆ ಇನ್ನು ಪ್ಲಾಂಟರ್ಸ್ಗೆ, ಆ ಥರದ ಒಂದು ಹೆಡ್ಡೇಕ್ ಆಗಿದೆ. ಲೇಬರ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್. ಜೊತೆನಲ್ಲಿ ಮೆನ್ಯೂರ್ ಕಾಸ್ಟ್, ಮೆನ್ಯೂರ್ ಕಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿದೆ ಒಂದು DAP ಬ್ಯಾಗ್ ಇವತ್ತು 1,450 rupees ಬೀಳುತ್ತೆ. ಅದನ್ನ 2,000 rupees ತಗೊಂಡೋಗಿದ್ರು, ಕೊನೆಗೆ ಕಲೆಕ್ಟ್ ಮಾಡಿದ್ರು ಅನ್ನೋ ದೃಷ್ಟಿಯಿಂದ ಡೌನ್ ಮಾಡಿದ್ರು ಸರ್ಕಾರದಲ್ಲಿ. ಹೇಗೆ ಅವನು ಇದು ಮಾಡ್ಲಿಕ್ಕೆ ಆಗುತ್ತೆ? ಆಮೇಲೆ ಪ್ರೈಸು ಸ್ಟೆಬಿಲಿಟಿ ಇಲ್ಲ. ಇವತ್ತೆಲ್ಲೋ ಸ್ವಲ್ಪ ಬಿಕಾಸ್ ಆಫ್ ಕಾಫಿ ಶಾರ್ಟೇಜ್ ಸ್ವಲ್ಪ ಎಲ್ಲ ಇನ್ಕ್ರೀಸ್ ಆಗಿದೆ. ಈ ರೇಟಲ್ಲಿ ವರ್ಕೌಟ್ ಆಗಲ್ಲ, ಬಹಳ ಸಮಸ್ಯೆಗಳಿದೆ. ಇದು ಸೆಟ್ರೇಟ್ ಆದ್ರೆ ನೀವು ಹೇಳಿದಾಗೆ ರಾಯಲ್ ಕಿಂಗ್ಸ್ ಅಂತ ಹೇಳ್ಬೋದು ಯಾರನ್ನ, ಪ್ಲಾಂಟರ್ಸ್ ಅನ್ನ. ಆ ಸ್ಟೈಲ್ ಹೋಯ್ತು, ಇವಾಗ ಅದಿಲ್ಲ. ಈಗ ಬ್ರೆಜಿಲ್ ಕಾಫಿ ಬೆಳೆಗೆ ಬಹಳ ಬೆಳೆಯುವಂತಹ ದೇಶ, ತುಂಬಾ ಸಿಕ್ಕಾಪಟ್ಟೆ ಬೆಳೀತಾರೆ. 87% ಆಫ್ ದ ಕ್ರಾಪ್. ಪ್ರಪಂಚದ ಚಾರ್ಟ್ ನಲ್ಲಿ 87% ಬ್ರೆಜಿಲ್ನವರು ಕಾಫಿ ಬೆಳೀತಾರೆ. ನಮಗೆ ಬ್ರೆಜಿಲ್ನವರ ಕ್ರಾಪ್ ಮೇಲೆ ನಾವು ಡಿಪೆಂಡ್ ಆಗಿರುವಂತದ್ದು. ಅವ್ರಿಗೆ ಬಹಳ ಕ್ರಾಪ್ ಆಯ್ತು ಅಂದ್ರೆ ನಮ್ದು ಸ್ಥಿತಿ ಹೋಯ್ತು ಅಂತಾನೆ. ಅವ್ರಿಗೆ ಫಾಗ್ ಬಂದು ಅವ್ರಿಗೆ ಬಂದು ತೊಂದರೆ ಆದ್ರೆ ನಮ್ಮ ಪ್ಲಾಂಟರ್ಸ್ ಗಳು, ನಾವು ನಮ್ಮ ದೇಶದ ಪ್ಲಾಂಟರ್ಸ್ ಗಳು ಏನಿದೀವಿ, ಸ್ವಲ್ಪ ಕಾಫಿ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಲೋಕಲ್ ಮಾರ್ಕೆಟ್ ಅಲ್ಲೇ ಎಲ್ಲ ಸೇಲ್ ಆಗುತ್ತೆ ಅಥವಾ ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್? ಇಂಟರ್ನ್ಯಾಷನಲ್ ಮಾರ್ಕೆಟ್ ಹೋಗ್ತಾ ಇದೆ ಸರ್. ಆಕ್ಚುಲಿ ಈ ಟೈಮ್ನಲ್ಲಿ ನಾವು ಒಬ್ಬರನ್ನ ಜ್ಞಾಪಿಸ್ಕೊಬೇಕು, ಸಿದ್ಧಾರ್ಥ್ ಹೆಗ್ಡೆ ಅಂತ ಏನಿದ್ದಾರೆ ABC ಕಾಫಿನ, ಇವತ್ತು ಜ್ಞಾಪಿಸ್ಕೊಬೇಕಾಗುತ್ತೆ. ನಮ್ಗೇನಾದ್ರು ಒಂದು ಪ್ಲಾಂಟರ್ಸ್ಗೆ ಒಂದು ಹಣದ ವ್ಯವಸ್ಥೆ, ಅವನು ಬೆಳೆದಂತ ಕಾಫಿಗೆ ಒಂದು ಒಳ್ಳೆ ಮಾರ್ಕೆಟ್ ಅನ್ನು ಕ್ರಿಯೇಟ್ ಮಾಡಿದವ್ರೆ ABC ಸಿದ್ಧಾರ್ಥ ಹೆಗ್ಡೆ ಮುಖಾಂತರನೇ ಆಗಿರುವಂತದ್ದು. ಪಾಪ ಅದೇನೋ ಅನಾಹುತ ಆಯ್ತು. ಇವತ್ತು ಬಹುಶಃ ಮಾರ್ಕೆಟ್ನಲ್ಲಿ ಸಿದ್ಧಾರ್ಥ ಹೆಗ್ಡೆ ಅವರು ಅನುಪಸ್ಥಿತಿಯಲ್ಲೋ ಕಾಣ್ತಾ ಇದೆ ನಮಗೆ. ಅವ್ರ ಅವಶ್ಯಕತೆ ಇತ್ತು, ಅಂತ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇತ್ತು. ಬಹುಶಃ ಇನ್ನೊಬ್ರು ಯಾರೋ ಬರ್ತಾರಂತ ಯೋಚನೆ ಮಾಡ್ಬೇಕಷ್ಟು. ಸೊ ಕಾಫಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದಾದಾಗ ಅದರ ಬೆಲೆ ನಿಯಂತ್ರಣ ಹೇಗೆ ಅಂತ ಹೇಳಿ? ಇಂಟರ್ನ್ಯಾಷನಲ್ ಅಂದ್ರೆ ಇದರ 2 markets, ಒಂದು ಅಮೆರಿಕನ್ ಮಾರ್ಕೆಟ್ ಮತ್ತೆ ಇನ್ನೊಂದು ಇಂಗ್ಲಿಷ್ ಮಾರ್ಕೆಟ್. ಅವೆರಡರಲ್ಲೂ ಡಿಮಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಫಿ ಡಿಮಾಂಡ್ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಕಾಫಿ ಶಾರ್ಟೇಜ್ ಇದ್ರೆ ದೇಸ್ ಇನ್ಕ್ರೀಸ್, ಟ್ರೇಡಿಂಗ್ ಏನಿದೆ ಆ ಟ್ರೇಡರ್ಸ್ ಮೇಲೆ ಡಿಪೆಂಡ್ ಆಗುವಂತದ್ದು. ABCನೂ ಒಂದು ಡೆಂಟ್ ಮಾಡ್ತು. ಒಂದು ಸಪಾನ್ ಎ ಟೈಮ್ ಇಂಡಿಯಾ ತುಂಬಾ ಎಕ್ಸ್ಪೋರ್ಟ್ ಮಾಡಿದೆ ಕಾಫಿನ ABC ಮುಖಾಂತರದಲ್ಲಿ. ವರ್ಲ್ಡ್ ಚಾರ್ಟ್ ನಲ್ಲಿ 1 ಎಕ್ಸ್ಪೋರ್ಟರ್ಸ್ ಆಗಿದ್ರು ಅವರು. ಇವೆಲ್ಲ ಎಲ್ಲೋ ಒಂದ್ ಕಡೆ ನಮ್ಗೆ ಚೆನ್ನಾಗಿತ್ತು ಅವತ್ತಿನ ದಿನಗಳು. ಎಲ್ಲೋ ಅಂತ ವ್ಯಕ್ತಿ ಬರಲಿ ಅಂತ ಈ ಟೈಮಲ್ಲಿ ಆಶಿಸ್ತಾ ಇದೆ. ಕೆಲವೊಂದ್ ಕಡೆ ಕಾಫಿ ಕುಡಿದಾಗ ಇನ್ನೂ ಒಂದ್ಸಲ ಅಲ್ಲೇ ಕುಡಿಬೇಕು ಅನ್ಸುತ್ತೆ. ಇನ್ ಕೆಲವು ಕಾಫಿ ಕುಡಿದಾಗ ಸಾಕಪ್ಪ ಇದು ಒಂದ್ಸಲಕ್ಕೆ ನಾಳೆ ನೋಡೋಣ ಅಂತ ಅನ್ಸುತ್ತೆ. ಇದೇನು ಕಾಫಿ ಪುಡಿನಲ್ಲಿ ಇರ್ತಕ್ಕಂತ ಒಂದು ಮಾಧುರ್ಯವೋ ಅಥವಾ ಕಾಫಿಗೇನಾರ ಮಿಕ್ಸ್ ಮಾಡಿ ಮಾರಾಟ ಮಾಡೋ ಅಂತ ಕ್ರಮವೋ ಹೇಗೆ ಅಂತ? ಕಾಫಿ ಅಂದ್ರೆ ಅರೇಬಿಕಾ ಪ್ಲಸ್ ರೋಬಸ್ಟಾ ಬ್ಲೆಂಡ್ ಆಗುವಂಥದ್ದು. ಅದಕ್ಕೆ ಎಷ್ಟು ಪ್ರಪೋರ್ಷನ್ ಅಲ್ಲಿ ಚಿಕೋರಿ ಬೇಕು ಅಷ್ಟು ಮಾತ್ರ ಹಾಕ್ಬೇಕು. ಯಾಕಂದ್ರೆ ಚಿಕೋರಿ ಬಹಳ ಚೀಪಲ್ಲಿ ಅಗದ್ರಲ್ಲಿ ಸಿಗುವಂತಹ ವ್ಯವಸ್ಥೆ. ಈ ಚಿಕೋರಿನೇ ಜಾಸ್ತಿ ಹಾಕಿದ್ರೆ ಈ ಕಾಫಿ ಕುಡಿಯೋದು ಬೇಡ, ಒಂದ್ಸಲಿ ಕಾಫಿ ಕುಡಿದ್ರೆ ಇನ್ನೊಂದ್ಸಲಿ ಬೇಡ ಅಂತ ಹೇಳ್ತಾನೆ. ನಂಬರ್ ಒನ್ ಕ್ವಾಲಿಟಿ ಕಾಫಿ ಇರುವಂತದ್ದು ಅರೇಬಿಕಾ. ಅರೇಬಿಕಕ್ಕೆ ನೀವು ರೋಬಸ್ಟನ್ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಬ್ಲೆಂಡ್ ಮಾಡಬೇಕು ಅಷ್ಟು ಪರ್ಸೆಂಟೇಜ್ ಅಲ್ಲಿ ಅದನ್ನು ಬ್ಲೆಂಡ್ ಮಾಡಿ ಚಿಕೋರಿ ಪ್ರಪೋರ್ಷನ್ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ರೆ ಆ ಕಾಫಿಗೆ ಬರುವಂತ ಸ್ವಾದನೆ ಬೇರೆ ತರ. ಒಟ್ಟಿನಲ್ಲಿ ನಿಮ್ ತಂದೆ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಒಂದು ಸಣ್ಣ ವಿಚಾರ ಹಂಚಿಕೊಂಡು ಈ ಒಂದು ಸಂದರ್ಶನ ಮುಕ್ತಾಯ ಮಾಡ್ತೇನೆ. ಸುಮಾರು ಒಂದು ವರ್ಷದ ಕೆಳಗಡೆ ಗೋವಿಂದೇಗೌಡರಿಗೆ ಭದ್ರಾವತಿ ಆಕಾಶವಾಣಿಗೆ ನಾವು ಪತ್ರ ಮುಖೇನ ಆಹ್ವಾನ ಮಾಡಿದ್ವಿ ಬನ್ನಿ ಅಂತ. ಅದರಲ್ಲಿ ಒಂದು ಕಾಲಮ್ ಇರುತ್ತೆ ಫೀಸ್ ಅಂತ ಹೇಳಿ, 2000 ರೂಪಾಯಿ ಅಂತ. ಅವಾಗ ಬಹುಶಃ ನನಗೆ ಗೊತ್ತಿದ್ದು 1400 ರೂಪಾಯಿ ಅಂತ ಕಾಣುತ್ತೆ. ಆ ಫೀಸನ್ನ ಮೆನ್ಷನ್ ಮಾಡಿ ಟೈಪ್ಡ್ ಕಾಪಿನ ಬೈ ಪೋಸ್ಟ್ ಅವ್ರಿಗೆ ಕಳಿಸಿದ್ವಿ. ಅವ್ರೇನ್ ತಿಳ್ಕೊಂಡ್ಬಿಟ್ರು ಅಂತಂದ್ರೆ ಬರ್ಬೇಕಾದ್ರೆ 1400 ರೂಪಾಯಿ ಅವ್ರು ತಗೊಂಬಂದಿದ್ದಾರೆ ಅಂದ್ರೆ ನಾನು ಅದನ್ನ ನಿಮಗೆ ಕೊಟ್ಟು ನಾನು ಸಂದರ್ಶನಕ್ಕೆ ಬರಬೇಕಾ ಅನ್ನೋ ಒಂದು ಮಾತನ್ನ ಪಾಪ ಬಂದ ತಕ್ಷಣ ಕೇಳಿದ್ರು. ಇಲ್ಲ, ಅವ್ರಿಗೆ ಕೂಡಿಸಿ ಸಮಾಧಾನ ಮಾಡಿ, ಇಲ್ಲ ಇದು ನಾವು ಕೊಡೋ ದುಡ್ಡು, ಚೆಕ್ ಮುಖಾಂತರ ಕೊಡ್ತೀವಿ, ನೀವು ಕೊಡೋದಲ್ಲ ಅಂತ. ಅಂದ್ರೆ ಅವ್ರು ಎಷ್ಟು ಮುಗ್ಧರು ಮತ್ತೆ ಪ್ರಾಮಾಣಿಕರು ಅನ್ನೋ ಒಂದು ಮಾತನ್ನ ಹೇಳ್ತಾ ಆ ಒಂದು ಪರಂಪರೆನ ಮತ್ತೆ ಆ ಸತ್ಯಸಂಧತೆಯನ್ನ ಒಳ್ಳೆತನದಲ್ಲಿ ತಾವುಗಳು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀರಿ. ಬಹುಶಃ ಇದರಿಂದ ಇಲ್ಲಿಯ ಒಂದು ರೈತಾಪಿ ಜನಾಂಗ ಸುಧಾರಿಸುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ. ತುಂಬಾ ತುಂಬಾ ಸಂತೋಷ ಆಯ್ತು. ತಂದೆಯವ್ರ ಬಗ್ಗೆ ಒಳ್ಳೆ ಒಂದು 4 ಮಾತುಗಳನ್ನು ನೀವು ಹೇಳಿದ್ದೀರಿ, ಅವರ ಒಂದು ಎಕ್ಸ್ಪೀರಿಯನ್ಸಸ್ ಅದಕ್ಕೂ ಬಹಳ ಭಾರಿಯಾಗಿದ್ದೇನೆ. ಒಳ್ಳೇದಾಗ್ಲಿ ಅಂತೇಳಿ ಆಶಿಸ್ಬಿಟ್ಟು ನನ್ನ ಧನ್ಯವಾದಗಳು. ಇದುವರೆಗೂ ಅಡಿಕೆ ಮತ್ತು ಕಾಫಿ ಕೃಷಿ ಕುರಿತು ಶ್ರೀ ಹೆಚ್ ಜಿ ವೆಂಕಟೇಶ್ ಅವರೊಡನೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಶ್ರೀ ಎಂ ಎ ಸುದರ್ಶನ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆ ಕುರುಬರಹಳ್ಳಿಯ ಹೊನ್ನಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ. ಕನ್ಯಾ ತರಬೇಕು ಕೊಲನ ಕೊಲೆ, ಕನ್ಯಾ ತರಬೇಕು ಕೊಲನ ಕೊಲೆ. ತನ್ನ ರಾಮನಿಗೆ ಕೋಲನ ಕೋಲೆ

ತಂಗಮ್ಮ ನೀನು ಬಂದ ಕಾರಣವ ಬಗೆ ಹೇಳ ಕೋಲನ ಕೋಲೆ ಬಂದ ಕಾರಣವ ಬಗೆ ಹೇಳ ಕೋಲನ ಕೋಲೆ ಬಂದ ಕಾರಣವ ಬಗೆ ಹೇಳ ಕೋಲನ ಕೋಲೆ. ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಕುರುಬರಹಳ್ಳಿಯ ಶ್ರೀಮತಿ ಹೊನ್ನಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳ್ತಾ ಇದ್ರಲ್ಲ. ಇಲ್ಲಿಗೆ ಇಂದಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.